2016ರಲ್ಲಿ ಇದು ಆಫ್ರಿಕಾ ದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ, ನಂತರ 2018ರಲ್ಲಿ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈಗ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿಯೂ ಸಹ ಈ ಕೀಟಪೀಡೆಯನ್ನು ನಾವು ಕಾಣ್ತಾ ಇದ್ದೀವಿ. ಮುಂದುವರೆದು ಈ ಕೀಟದ ಹಾವಳಿಯನ್ನು ನಾವು ನೇಪಾಳದಲ್ಲಿಯೂ ಸಹ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶದಲ್ಲಿಯೂ ನೋಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿಯೂ ಸಹ ನಾವು ಈ ಕೀಟದ ಹಾವಳಿಯನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಕೀಟ ಇಷ್ಟೊಂದು ಪ್ರಬಲವಾಗಲಿಕ್ಕೆ ಕಾರಣವೇನು? ತನ್ನದೇ ಆದಂತಹ ಒಂದು ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ, ಆ ಗುಣಧರ್ಮ ಇರುವುದರಿಂದ ಈ ಒಂದು ಕೀಟ ಇಷ್ಟೊಂದು ಪ್ರಬಲವಾಗಿ ಹಾನಿ ಮಾಡಲಿಕ್ಕೆ ಕಾರಣವಾಗಿದೆ. ಯಾವುದೆಲ್ಲ ಹಾಗಾದರೆ ಆ ಪ್ರಮುಖವಾದಂತಹ ಕಾರಣಗಳು ಅಂತಂದರೆ, ಅತಿ ಹೆಚ್ಚು ತತ್ತಿಗಳನ್ನು ಇಡುತ್ತದೆ. ಒಂದು ಹೆಣ್ಣು ಪತಂಗ ಸುಮಾರು 1000 ರಿಂದ 1200 ತತ್ತಿಗಳನ್ನು ತನ್ನ ಜೀವಿತಾವಧಿಯಲ್ಲಿ ಇಡುತ್ತದೆ. ಎರಡನೇ ಅತ್ಯಂತ ಪ್ರಮುಖವಾದಂಥ ಅಂಶ ಏನು ಅಂತಂತಂದರೆ, ಇದು ಒಂದು ರಾತ್ರಿಗೆ ಸುಮಾರು 150 ರಿಂದ 200 ಕಿಲೋಮೀಟರ್ ದೂರ ಹಾರಿ ಹೋಗಿ ತಕ್ಕಂಥ ಶಕ್ತಿ ಈ ಒಂದು ಕೀಟಕ್ಕಿದೆ. ಮೂರನೇದಾಗಿ, ಇದು ತತ್ತಿಗಳನ್ನು ಗುಂಪು ಗುಂಪಾಗಿ ಇಟ್ಟ ನಂತರ ತನ್ನ ಕೂದಲುಗಳಿಂದ ತತ್ತಿಗಳ ಮೇಲೆ ಕವರ್ ಆಗ್ತದೆ. ಹೀಗೆ ಪರತಂತ್ರ ಜೀವಿಗಳು ಮತ್ತು ಪರೋಪಜೀವಿಗಳಿಗೆ ತತ್ತಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಂತರ ಈ ಕೀಟ ಸುಳಿಯ ಒಳಭಾಗದಲ್ಲಿ ಇರುವುದರಿಂದ ನಾವು ಸರಿಯಾದ ಸಿಂಪರಣಾ ಕ್ರಮ ಅನುಸರಿಸುವುದು ಬಹಳ ಪ್ರಮುಖವಾದಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇದು ಒಂದು ಸಹ ಪ್ರಮುಖವಾದಂಥ ಅಂಶ ಏನು ಅಂತಂತಂದರೆ, ಔಷಧಿ ಸರಿಯಾಗಿ ಕೀಟಕ್ಕೆ ಹೋಗಿ ತಾಗಿದಾಗ ಮಾತ್ರ ಕೀಟವನ್ನು ಸಾಯಿಸಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಸರಿಯಾದ ಸಿಂಪರಣಾ ಕ್ರಮ ಅವಶ್ಯಕವಾದಂಥದ್ದು. ಮತ್ತು ಒಂದೇ ಬೆಳೆಯಲ್ಲಿ 2-3 ತನ್ನ ಸಂತತಿಗಳನ್ನು ಕಂಪ್ಲೀಟ್ ಮಾಡ್ತದೆ. ಸುಮಾರು ಬಿತ್ತನೆಯಾದ 10-15 ದಿನಗಳಿಂದ ಪ್ರಾರಂಭವಾಗಿ ಈ ಕೀಟದ ಪೀಡೆಯ ಹಾವಳಿ ಪ್ರಾರಂಭವಾಗಿ ಸುಮಾರು 45-50 ದಿನಗಳವರೆಗೆ ನೀವು ಎಲ್ಲ ಬಗೆಯ ಮರಿ ಕೀಟ ಇರಬಹುದು, ದೊಡ್ಡ ಕೀಟ ಇರಬಹುದು, ತತ್ತಿಗಳನ್ನು ಸಹ ನೀವು ಕಾಣಿಸ್ಕೊಳ್ತದೆ. ಸೊ ಹೀಗಾಗಿ ಒಟ್ಟಾರೆ ಬಿತ್ತನೆಯಾದ 10-15 ದಿವಸಗಳ ಆದ ನಂತರ ಈ ಕೀಟದ ಒಂದು ಸಮೀಕ್ಷೆ ಮಾಡಿ ನಿರ್ವಹಣಾ ಕ್ರಮಗಳನ್ನು ಮಾಡುವುದು ಬಹಳ ಪ್ರಮುಖವಾದಂಥದ್ದು. ಸುಮಾರು 20-25 ಗಿಡಗಳು ಬಾಧೆಗೊಳಗಾಗಿದ್ದರೆ ಸಿಂಪರಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ಸಣ್ಣ ಮರಿ ಹುಳುಗಳು ಇದ್ದಾಗ ಬೇವಿನ ಮೂಲದ ಎಣ್ಣೆ ಅಥವಾ ಅಜಾಡಿರೆಕ್ಟಿನ್ 1EC ಅಂತಕ್ಕಂತಹ ಕೀಟನಾಶಕ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಸಣ್ಣ ಮರಿ ಹುಳುಗಳನ್ನು ಸಾಯಿಸಬಹುದು. ನಂತರ ಮಧ್ಯಮ ಗಾತ್ರದ ಹುಳುಗಳು ಇದ್ದಾಗ ಮೆಟ್ರೈಸಿಯಂ ರಿಲೈ ಅಂತಕ್ಕಂತಹ ಜೈವಿಕ ಶಿಲೀಂದ್ರನಾಶಕ ಅದನ್ನು 3 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಬಹುದು. ನಂತರ ಮೂರನೇದು ಅಂತಂತಂದರೆ ಕೀಟನಾಶಕಗಳಾದಂಥ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಕೀಟನಾಶಕ 1/2 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಕ್ಲೋರಾಂಟ್ರನಲಿ ಪ್ರೂಲ್ 18.5 SC ಅಂತಕ್ಕಂಥ ಒಂದು ಕೀಟನಾಶಕ 0.5 ಅಂತಂದರೆ 1/2 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಇನ್ನೊಂದು ಕೀಟನಾಶಕ 11.7 SC ಅಂತಕ್ಕಂತಹ ಕೀಟನಾಶಕ ಅದು 0.4 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಯಾವುದಾದರೂ ಒಂದು ಕೀಟನಾಶಕವನ್ನು ಬಳಸಬೇಕು. ಆದರೆ ಕೀಟನಾಶಕವನ್ನು ಬಳಸಬೇಕಾದಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಶ ಅಂತಂತಂದರೆ, ನಾಜಲ್ ಸ್ವಲ್ಪ ಲೂಸ್ ಮಾಡಿ ನಿಮ್ಮ ಸಿಂಪರಣಾ ದ್ರಾವಣ ಸುಳಿಯ ಒಳಭಾಗದಲ್ಲಿ ಹೋಗಬೇಕು. ಅದು ಬಹಳ ಪ್ರಮುಖವಾದಂಥದ್ದು. ಸುಳಿಯ ಒಳಭಾಗದಲ್ಲಿ ಹೋದಾಗ ಆ ಕೀಟನಾಶಕ ಪರಿಣಾಮಕಾರಿಯಾಗಿ ಆ ಒಂದು ಕೀಟವನ್ನು ಸಾಯಿಸಲಿಕ್ಕೆ ಅನುಕೂಲ ಆಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 944-82-38-571. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8-7-0-0-0-0-1-4-2-4-2 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8-7-0-0-0-1-4-2-4-2 ಅಷ್ಟೇ ಸುಲಭ. ಇನ್ನು ಮುಂದೆ ಒಂದು ಜನಪದ ಗೀತೆ. ಗಂಧಿರಾಮ ಆನಂದನ ಮುಳಿ ಬರ್ತಾನೆ ಗಂಧಿರಾಮ ಅಂತನ್ ಪ್ರೀತಿ ನೋಡೋರ್ಗೆ ಎಂಥ ಕುಂಗಲ ಕೆರೆ ಸಂಜೆ ಹದಿಲಿ ಕಲ್ಲು ಕಟ್ಟೆ ಸಂಜೆ ಹದಿಲಿ ಕಲ್ಲು ಕಟ್ಟೆ ಜನಪದ ಗೀತೆಯನ್ನು ಕೇಳಿದ್ರಲ್ಲ, ಇನ್ನು ಮುಂದೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಂ ಹನುಮಂತರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿಯ ಪ್ರಗತಿಪರ ಕೃಷಿಕರಾದ ಎಂ ಹನುಮಂತರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ಹನುಮಂತರೆಡ್ಡಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೂ ನಮಸ್ಕಾರ. ನಮಸ್ಕಾರ ಸ್ವಾಮಿ. ರೆಡ್ಡಿ ಅವರು, ನಿಮಗೆ ಈಗ ಎಷ್ಟು ವರ್ಷ ವಯಸ್ಸು? 80 ವರ್ಷ ಸ್ವಾಮಿ. 80 ವರ್ಷ. ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾಯಿದ್ರೆ? 5ನೇ ಕ್ಲಾಸ್ನವರೆಗೂ ಓದಿದ್ವಿ, ಆಮೇಲೆ ಅಲ್ಲಿ ಸ್ಕೂಲ್ ಬಿಟ್ವಿ. ಅಲ್ಲಿವರೆಗೂ ಯಾಕೆ ಸ್ಕೂಲ್ ಬಿಟ್ಟು ಅಂದರೆ ಕಿತ್ತು ತಿಂತಕ್ಕಂಥ ಬಡತನ, ಓದಲಿಕ್ಕಾಗಲಿಲ್ಲ, ಬಟ್ಟೆ ಬರೇ ಪುಸ್ತಕ ಕೊಡಲಿ ಅಂತ ತಂದೆ ತುಂಬ ಕಷ್ಟದಲ್ಲಿದ್ದರು. ಸ್ಕೂಲ್ಗೆ ಹೋದರೆ ಯಾಕೆ ಹೋಗಿದೆ ಅಂತ ಬಂದಿದ್ರೆ ಬರ್ದಿದ್ರು ಹೋಗ್ತಿದ್ರು, ಯಾಕೆ ಹೋಗಲಿಲ್ಲ ಅಂತಲೂ ಅಳ್ತಿರಲಿಲ್ಲ ಪಾಪ. ಆವಾಗ ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಈಗಿನ ಮಕ್ಕಳೆಲ್ಲ ಅದನ್ನೇ ಆಸ್ತಿ ಮಾಡ್ದಂಗೆ ಮಾಡ್ತಾರೆ. ಆವಾಗ ಅದು ಏನಿಲ್ಲ, ನಮ್ಮ ಏನಂದ್ರೆ ಹೋಗ್ಬೇಕು ಹೋಗ್ಬೇಕು ಅಂತ ಕಳಿಸಿದರು. ಅಷ್ಟೊಂದು ಓದ್ವಿ ನಾವು, ಆಮೇಲೆ ಹೋಗೋಕ್ಕಾಗಲಿಲ್ಲ, ತುಂಬ ಆರ್ಥಿಕ ಪರಿಸ್ಥಿತಿ ಕಟ್ಟಿತ್ತು. ಅಲ್ಲಿಂದ ಯಾವಾಗ ಸ್ಕೂಲ್ ಬಿಟ್ಟು ಅಲ್ಲಿಂದಲೂ ದನ ಕಾಯೋದ್ರಿಂದ ಹಿಡಿದು ವ್ಯವಸಾಯ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಎಲ್ಲ ಮಾಡ್ಕೊಂಡ್ವಿ, ವ್ಯವಸಾಯ ಮಾಡ್ಕೊಂತಲ್ಲೇ ನಮ್ಮ ಜೀವನ. ಅವಾಗೆಲ್ಲ ವ್ಯವಸಾಯ ಮಾಡಿದ್ವಿ, ಭಾಳ ಕಷ್ಟ ಇತ್ತು ಜೀವನ. ಆಗ ಏನಾಯಿತು, ಜೀವನಕ್ಕೆ ಎಷ್ಟು ವ್ಯವಸಾಯ ಮಾಡಿದ್ರೂ ಕಡಿಮೆ ಬೀಳೋದು ಜೀವನಕ್ಕೆ. ಆಗ ಕಟ್ಟೆ ಮಣ್ಣು ಅಂತೇಳಿ ಜಮೀನುಗಳಲ್ಲಿ ಸಾಯಿಲ್ ಕನ್ಸರ್ವೇಷನ್ ಅಂತ ಒಂದು ಇದು ತಂದರು. ಅದರಲ್ಲಿ ಕಟ್ಟೆ ಕೆಲಸಕ್ಕೆ ಹೋಗ್ತಿದ್ವಿ ನಾವು. ಆವಾಗ ನಾನು ನಮ್ಮ ಜಾತಿಗೆ ನಮ್ಮ ತಮ್ಮಂದಿರು ಒಂದಿಬ್ಬರು ಇದ್ದರು. ಅವ್ರಿಗಿನ್ನೂ ಅಡುಗೆ ಎತ್ತೋದು ಕೈಲಾಗ್ತಿರಲಿಲ್ಲ. ಆಗಿನ ಸಂದರ್ಭದಲ್ಲಿ ನಾನು ಸ್ವಲ್ಪ ಶಕ್ತಿಯಾಗಿದ್ದೆ, ಪ್ರಾಯ ಇತ್ತು. ಆವಾಗ ನಾನು ಎಲ್ಲ ಕಡಿದು ಎಲ್ಲ ಕಟ್ಟಿಗೆ ಬಿಸಿ ಆಗ್ತಿದ್ದೆ. ಅವರು ಅಷ್ಟಿಷ್ಟು ಮಣ್ಣು ತುಂಬಿಕೊಂಡು ಬರ್ತಿದ್ದರು. ಅಷ್ಟು ನಮ್ಮ ಮಾಡ್ಕೊಂಡು ಬಂದು ಕಟ್ಟೆ ಮಣ್ಣಿಗೆ ಹೋದಾಗ ಸ್ವಲ್ಪ ಹಂಗೆ ಜೀವನಕ್ಕೆ ಒಂದು ಅನುಕೂಲ ಆಯಿತು. ಬೇಸಾಯದಲ್ಲಿ ನಮಗೆ ಏನೂ ಉಳಿತಿರಲಿಲ್ಲ, ಭಾಳ ಕಷ್ಟ ಇತ್ತು ಅವಾಗೆಲ್ಲ. ಅವಾಗ ಕರೆಂಟ್ಗಳೂ ಇರಲಿಲ್ಲ, ಅಂಥ ಕಷ್ಟ ಪರಿಸ್ಥಿತಿ. ಆಮೇಲೆ ಅದು ಕಟ್ಟೆ ಮಣ್ಣಿಂದ ಜಮೀನು ಕೆಲಸನೇ ಮಾಡ್ಕೊಂಡ್ವಿ. ನಮ್ಮದು ಜಮೀನು ನಮ್ಮ ತಂದೆ ತಾಯಿಯವರಿದ್ದರು. ಮೊದಲೆಲ್ಲ ಈ ಮಳೆ ಬೆಳೆ ಎಲ್ಲ ಯಾವ ರೀತಿ ಬರ್ತಾ ಇತ್ತು? ಒಂದು ಕಾಲದಲ್ಲಿ ಮಳೆ ಕಷ್ಟನೂ ಇತ್ತು, ಆಮೇಲೆ ಬೇಕಾದಷ್ಟು ಬರೋದು, ಸುಮ್ಮನೆ ಬಂದು ವೇಸ್ಟಾಗಿ ಹೋಗವ ನೀರು. ಅದು ಹೆಂಗಂದರೆ ಯಾವಾಗ ಚೆಕ್ ಡ್ಯಾಮ್ಗಳಿರಲಿಲ್ಲ, ತಡೆ ಇರಲಿಲ್ಲ, ನಡೀತಿರಲಿಲ್ಲ, ಜೋರಾಗಿ ಬಂದರೆ ಅಡುಗೆ ಬಂದು ತುಂಬಿಕೊಂಡು ಹೊರಟದೇ ಹೋಗಿಬಿಡವು. ಅವೇನು ಅಂತ ಇದು ವ್ಯವಸ್ಥೆ ಇರಲಿಲ್ಲ. ಈಗ ಎಲ್ಲ ವ್ಯವಸ್ಥಿತವಾಗಿ ಚೆಕ್ ಡ್ಯಾಮ್ಗಳು ಮಾಡಿದಾರಲ್ಲ, ಅದೆಲ್ಲ ನಿಂತ್ಕೊಂಡು ಬರ್ತವೆ, ಎಲ್ಲ ಇದ್ದಾವೆ. ಆಗ ಈಗ ಬೋರ್ಗಳು ಇರಲಿಲ್ಲ, ಬರೇ ಕಪಲೆ ಬಾವಿಗಳು, ಕಪಲೆ ಹೊಡೆದು ಜೀವನ ಮಾಡ್ತಾಯಿದ್ವಿ. ಕಪಲೆ ಆಯಿತು, ಆಮೇಲೆ ಕರೆಂಟ್ಗಳು ಬಂದವು. ಕರೆಂಟ್ ಬಂದಮೇಲೆ ಆಮೇಲೆ ಸೆಂಟ್ರಿಫ್ಯೂಗರ್ ಮೋಟ್ರ್ಗಳು ಅಂತೇಳಿ ಕುಂದಿರಿಸ್ಕೊಂಡು ಬಾವಿಗಳ ನೀರು ಹೊಡೆಯೋದಕ್ಕೆ, ತೋಡು ಬಾವಿಗಳ ನೀರು ಹೊಡ್ಕೊಂಡು ಜೀವನ ಮಾಡ್ತಿದ್ವಿ. ಅಷ್ಟೆಲ್ಲ ಆಯಿತು, ಆಮೇಲೆ ಎಲ್ಲ ಆಯಿತು. ಅದ್ರ ಜೊತೆ ಜೀವನ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಕುಷ್ಕಿಯಲ್ಲಿನೂ ಶೇಂಗಾ, ನಮ್ಮೂರಲ್ಲಿ ಶೇಂಗಾ ಬೆಳೆಯೋದಕ್ಕೆ ಗೊತ್ತಿರಲಿಲ್ಲ, ಬಳ್ಳಿಕಾಯಿ ಅಂತ ಹಾಕರು, ಅದು ಅಷ್ಟೊಂದು ಇಳುವರಿ ಬರ್ತಿರಲಿಲ್ಲ. ಏನೋ ಹೆಚ್ಚಿಗೆ ಮಳೆ ಬಂದರೆ ಬರೋದು, ಇಲ್ಲ ಅಂದರೆ ಇಲ್ಲ. ಈಗ ನಟೇಶಂಗ ಅಂತ ಬಂತಲ್ಲ, ಆಂಧ್ರದ ಕಡೆಯಿಂದ ನಮಗೆ ಆಂಧ್ರದವರು ನೆಂಟರು ಸ್ವಲ್ಪ ಪರಿಚಯ ಆದರು, ಇವೆಲ್ಲ ಹಾಕಿದ್ರೆ ಪರವಾಗಿಲ್ಲ ಅಂತೇಳಿ ನೆಟಕ ಯಾವಾಗ ಹಾಕಿದ್ವು ಅಲ್ಲಿ ಬುಡದಲ್ಲೇ ಎಷ್ಟೇ ಮಳೆ ಬಂದರೂ ಅಲ್ಲಿ ಬೆಳೆ ಬೆಳೆಯೋದಕ್ಕೊಂದು ಅವಕಾಶ ಆಯಿತು. ಅಲ್ಲಿಂದ ನಾವು ಸ್ವಲ್ಪ ಪ್ರಗತಿ ಒಂದಕ್ಕೆ ಶುರು ಮಾಡಿದ್ವಿ, ಎಲ್ಲ ಆಯಿತು ನಮ್ಮ ಜೀವನ. ಆಮೇಲೆ ಬೋರ್ಗಳು ಹಾಕ್ಸ್ಕೊಂಡ್ವಿ, ಬೋರ್ ಹಾಕ್ಸ್ಕೊಂಡು ಸ್ವಲ್ಪ ನೀರಾವರಿ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿಂದ ಒಬ್ಬೊಬ್ಬರೇ ಅಣ್ಣ ತಮ್ಮಗಳು ಬೇರೆನೂ ಆದ್ವಿ. ಬೇರೆ ಆದಮೇಲೆ ಮತ್ತೆ ಅನೇಕ ಸಂಕಷ್ಟಗಳು ಬಂದೇ ಬರ್ತವೆ, ಇಲ್ಲ ಅಂತಲ್ಲ, ಸಮಸ್ಯೆಗಳು. ಸ್ವಲ್ಪ ಒಂದು ತುತ್ತು ಅನ್ನ ಉಣ್ಣಕ್ಕಾಯ್ದು ಅಂದರೆ ಇನ್ನೂ ಒಂದು ಸ್ವಲ್ಪ ಎತ್ಕಟ್ಟರು ಅವ್ರನ್ನೆಲ್ಲ ಹೊಂದ್ಕೊಂಡು ಹೋಗೋರನ್ನ ಹೊಂದ್ಕೊಂಡು ಹೋಗ್ದ ಮಾಡಿ ಬೇರೆ ತಳ್ಳಂಗೆ ಮಾಡಿಬಿಟ್ರು. ಅದು ಆಯಿತು, ಎಲ್ಲ ಆಯಿತು. ಈಗ ಎಲ್ಲ ನೆಮ್ಮದಿಯಾಗಿ ಈ ದಿವಸ ಇದ್ದ ಮಟ್ಟಿಗೆ ಊಟಕ್ಕೆ ತೊಂದರೆ ಇಲ್ಲ. ಈಗ ಸರ್ಕಾರ ಸ್ವಲ್ಪ ಸಹಾಯ ಮಾಡ್ತಾ ಇದೆ, ಅವಾಗ ಯಾವ ಸಹಾಯನೂ ಇರಲಿಲ್ಲ. ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರೆ, ಆಮೇಲೆ 1,200 ರೂಪಾಯಿ ಕೊಡ್ತಾಯಿದ್ದಾರೆ ನಮಗೆ ವೃದ್ಧಾಪ್ಯ ಯೋಜನ ಅಂತಂದು, ಅದು ತಿಂಗಳಿಗೆ ಅದು ಬರ್ತದೆ. ಅವರು ಜಮೀನು ಮಾಡ್ಕೊಂಡು ಹೋಗ್ತವೆ ಆಮೇಲೆ ಜಮೀನಿದೆಯಲ್ಲ, ಜಮೀನು ಕಡೆ ಹೋಗಿ ಈಗ ನೀರು ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ, ಮಳೆ ಕಡಿಮೆ ಆದರೂ ನೀರು ಅಲ್ಲೆಲ್ಲ ಚೊಕ್ ಡ್ಯಾಮ್ಗಳು ಹಾಕಿದ್ದಾರೆ ಅಲ್ಲೆಲ್ಲನ ಯಾವುದು ವೇದಾವತಿ ನದಿಗೆ ಸ್ವಲ್ಪ ಅಲ್ಲಿ ನೀರು ತಡ್ಕೊಂಡು ಹೋಗೋದ್ರಿಂದ ಈ ಭೂಮಿಯಲ್ಲಿ ನೀರು ಶೇಖರಣೆ ಸಂಗ್ರಹ ಆಗೈತೆ. ಸ್ವಲ್ಪ ಈಗ ಬೋರ್ಗಳಲ್ಲಿ ನೀರು ಬರ್ತಾ ಇದ್ದಾವೆ, ತೊಂದರೆ ಇಲ್ಲ. ಏನು ತೆಂಗು ಮತ್ತು ಮಾವಿನ ಗಿಡ ಹಾಕಿದ್ವಿ, ಮಾವಿನ ಗಿಡ ಆಗಲಿ ದೊಡ್ಡವಾಗಿದ್ದಾವೆ, ತೆಂಗು ಇದ್ದಾವೆ. ಈಗ ಅಡಿಕೆನೂ ಹಾಕಿದ್ವಿ, ಅವಿನ ಸಣ್ಣ ಗಿಡ ಹಾಕಿ 5-6 ತಿಂಗಳಾಯಿತು. ಈಗ ಹಾಕಿ ಅವನ್ನ ನೀರು ಬಿಟ್ಕೊಂಡು ನೋಡ್ಕೊಂಡು ಇದ್ದೀವಿ ಸ್ವಾಮಿ. ಈಗ ಏನು ಇನ್ನು ಏನು ಹೆಚ್ಚಿನ ಆದಾಯ ಬರ್ತಾ ಇಲ್ಲ ನಮಗಿನ್ನೂ. ಹೀಗಾಗಿ ಈಗೆಲ್ಲ ಬೋರ್ಗಳು ಬಂದು ಸಾಕಷ್ಟು ಅನುಕೂಲ ಆಯಿತು. ಮೊದಲೆಲ್ಲ ಕಪ್ಪಲೆ ಹೊಡಿತಿದ್ವಿ, ಬಾವಿ ತೋಡಿ ನೀರು ತೆಗಿತಿದ್ವಿ ಅಂತಂದ್ರಲ್ಲ, ಅವಾಗೆಲ್ಲ ಭಾಳ ಕಷ್ಟ ಆಗ್ತಿತ್ತ ನೀರಾವರಿ ಮಾಡಲಿಕ್ಕೆ? ಭಾಳ ಕಷ್ಟ, ಭಾಳ ಕಷ್ಟ. ಅವಾಗ ಬಂಡಾಡ್ ನೀರು, ಆಮೇಲೆ ಸ್ವಲ್ಪ ಏನು ಇದಾಯ್ತು ಅಂದರೆ ಹೋಗಿ ಕೆಳಕ್ಕಿಳಿಬೇಕು, ಒಬ್ಬರು ಗಾಳಿ ಬಿಡಬೇಕು, ಒಬ್ಬರು ಇಲ್ಲಿ ಚಾಲು ಮಾಡಬೇಕು, ಇವೆಲ್ಲ ಇದ್ದು ತಾಪತ್ರ. ಈಗ ಸದ್ಯ ಇವೇ ಸಬ್ಬರ್ಜಿಮಲ್ ಬೋರ್ ಬಂದಾಗಲಿದ್ದ, ಈಗ ಅವೆಲ್ಲ ಮಿಷನ್ ಅವೆಲ್ಲ ಯಾವ ಸಮಸ್ಯೆ ಇಲ್ಲ. ಬಂದಷ್ಟು ನೀರು ಆರಾಮಾಗಿ ಎತ್ಕೊಂಡು ಎಷ್ಟು ಬರ್ತಾವೋ ಅಷ್ಟು ಅಷ್ಟು ಬೆಳೆ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೆ. ಜಮೀನು ಎಷ್ಟು ಎಕರೆ ಇದೆ ಈಗ ನಿಮ್ಮದು? ನಮ್ಮ ಜಮೀನು ಒಟ್ಟಿಗೆ 6 ಎಕರೆ ಇದೆ, 6 ಎಕರೆ 60 ಎಕರೆ ಇದೆ. ಅದರಲ್ಲಿ 1-2 ಎಕರೆ ಅಡಿಕೆ ಹಾಕಿದ್ದೀವಿ, 2.5 ಎಕರೆಯಲ್ಲಿ ಆಮೇಲೆ 1.5 ಎಕರೆ ಇದು ಯಾವ ದಾಳಿಂಬರಿ ಇದೆ, 1-2.5 ಎಕರೆ ಮಾವು ಅಂತ ಹಾಕಿದ್ದೀವಿ. ಹಿಂಗಿದೆ, ದಾಳಿಂಬರಿಯಲ್ಲಿ ಏನು ಪ್ರಯೋಜನ ಆಗಲಿಲ್ಲ, ಅದು ಸುಮ್ಮನೆ ಇದ್ದೀವಿ, ಅದನ್ನ ಅದನ್ನೇನು ಮಾಡೋಕೆ ಹೋಗಿಲ್ಲ, ಅವನ್ನ ತೆಗಿಬೇಕಾಯ್ತು, ತೆಗಿಯೋಕ್ಕೂ ಆಗಿಲ್ಲ. ಹಂಗೆ ಇದೆ, ಎಲ್ಲ ಸಮಸ್ಯೆಗಳು ಎಲ್ಲ ಇರ್ತವೆ. ಭಾಳ ಏನು ಮಾಡ್ತೀವಿ ಸುಮ್ಮನೆ. ಈಗ ಎಲ್ಲ ದಾಳಿಂಬೆ ಅಡಿಕೆ ಈ ಥರ ತೋಟಗಾರಿಕೆ ಬೆಳೆಗಳೇ ಬೆಳೀತಾ ಇದ್ರೆ ಅಲ್ಪಾವಧಿ ಬೆಳೆಗಳು ರಾಗಿ ಮೆಕ್ಕೆಜೋಳ ಈ ಶೇಂಗಾ ಇಂಥವೆಲ್ಲ ಏನು ಬೆಳಿಲು? ಎಲ್ಲ ಬೆಳೆದ್ವಿ ಮಾಡಿದ್ವಿ, ಎಲ್ಲ ಮೆಕ್ಕೆಜೋಳ ಬೆಳೆದ್ವಿ, ಆಮೇಲೆ ಸೂರ್ಯಕಾಂತಿ ಶೇಂಗಾ ಎಲ್ಲ ಬೆಳೆದ್ವಿ. ಈಗ ಸದ್ಯಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಬೆಳೆ ಬೆಳೆಯೋಕ್ಕೋದ್ರೆ ಬೆಳೆ ಇಡೋಕ್ಕೋದ್ರೆ ಅದನ್ನ ಕೂಲಿ ಕಮ್ಮಿ ಬಿಡ್ತಾ ಇದೆ. ಕೂಲಿ ಅವರು ಪಾಪ ಅವರು ಇದು ಕೂಲಿ ಹಿಂದಿನ ಕಾಲದಲ್ಲಿ ಕೂಲಿ ಮಾಡೋರಿಗೆ ಈಗ ಭಾಳ ಹೊಟ್ಟೆಗೆ ಇಲ್ದಂಗೆ, ಈಗ ಕೂಲಿ ಮಾಡೋರು ಕುದುರೆ ಇದ್ರು ಅಂತೇಳಿ ಕೂಲಿ ಮಾಡೋರಿಗೆ ಅನುಕೂಲ ಆಗಿದೆ, ಅದು ಒಳ್ಳೆಯದು. ಆದರೆ ಏನಾಗ್ಬಿಟ್ಟಿದೆ ಅಂದರೆ ರೈತರಿಗೋಸ್ಕರವಾಗಿ ಯಾವ ಒಂದು ಹೊಸ ಒಂದು ಸಂವಿಧಾನ ಏನೇನೇನೋ ಮಾಡೋಕ್ಕೆ ಹೋಗಿಲ್ಲ. ಗೊಬ್ಬರ ರೇಟ್ ಮಾಡಿದ್ದಾರೆ, ಔಷಧಿಗಳೆಲ್ಲ ರೇಟ್ ಮಾಡಿದ್ದಾರೆ, ಕೂಲಿಗಳು ಹೆಚ್ಚಾಗಿ ಕೊಡಬೇಕು ಅಂತ ಮಾಡಿದ್ದಾರೆ, ಅದು ಕರ ಹೋಗಿ. ಆದರೆ ಇವ್ರಿಗೂ ಮಾಡಬೇಕಲ್ಲ, ಇದಕ್ಕೆ ಸರಿಯಾದ ಬೆಲೆ ಅವರು ಏನಾದರೂ ಬೆಳೆಯಿಡಕ್ಕೆ ಹೋದರೆ ಅದಕ್ಕೆ ಕಮ್ಮಿ ಬಿದ್ದರೆ ನಾವೇನು ಮಾಡೋಣ ಹೇಳಿ, ಇಟ್ಟು ಬಂಡವಾಳ ವಾಪಸ್ ಬರೋದಂಗಾದರೆ ಅದಕ್ಕೆ ಕಡಿಮೆ ಬಿದ್ದರೆ ಏನು ಮಾಡಬೇಕು? ಬೆಳೆದಂಥ ಬೆಳೆಗೆ ರೇಟೇ ಸಿಗಲ್ಲ, ಸ್ವಲ್ಪ ಬೆಳೆ ಬೆಳೀತು ಅಂದರೆ ಅದಕ್ಕೆ ರೇಟ್ ಇಲ್ಲ. ಹಿಂಗೆಲ್ಲ ಆಯಿತು, ಟೊಮಾಟೋಗಳು ಹಾಕಿ ಎಲ್ಲ ಅವು ಮುಣಿಗೋದು, ಆದರೂ ಹಾಕಿದ್ದಕ್ಕೆ ಯಾತ್ಯಾತಕ್ಕೂ ಕೈಗೆ ಸಿಗಲಿಲ್ಲ, ಸುಮ್ಮನೆ ಇನ್ನೂ ನಮ್ಮ ಕೈಯಲ್ಲಿದ್ದ ಬಂಡವಾಳನ ಕೊಚ್ಚಿಕೊಂಡಿತ್ತು, ಲಾಸ್ ಆಯಿತು ಎಲ್ಲನ. ಹಿಂಗಾಯಿತು, ಅದಕ್ಕೋಸ್ಕರವಾಗಿ ಅವು ಯಾವ ಬೆಳೆಯೋಕೆ ಹೋಗಲ್ಲ. ಈಗ ಸ್ವಲ್ಪ ಅಡಿಕೆ ಗಿಡ ಹಾಕ್ಕೊಂಡು ಅವನ್ನೇ ನೀರು ಬಿಟ್ಕೊಂಡು ಜೀವನ ಮಾಡ್ತಾಯಿದ್ದೆ ಸ್ವಾಮಿ. ಅವಿನ ಅದರಿಂದ ಏನು ಇನ್ನೂ ಅಡಿಕೆ ಬಂದಿಲ್ಲ, ಇನ್ನೂ 5-6 ತಿಂಗಳಾಗೈತೆ ಹಾಕಿ, ಇನ್ನೂ 5-6 ವರ್ಷ ಬೇಕು ಬರೋಕ್ಕೆ. ಇನ್ನೇನು ಗಿಡಗಳು ಬೆಳೆಸ್ಕೊಂಡಾದರೂ ಬದುಕಾನ ಮುಂದೆ ಅದೊಂದು ಹೇಳಿ ಹಾಕಿದ್ವಿ. ದಾಳಿಂಬೆ ಹಾಕಿ ಎಷ್ಟು ವರ್ಷ ಆಯಿತು? ಅದೇನು ಬೆಳೆ ಬಂತ ಬರಲಿಲ್ಲ? ಆಯ್ಕೆ ಒಂದು 8 ವರ್ಷ ಅಂದಾಜು ಆಯಿತು, ಅದು ಸ್ವಲ್ಪ ಅದಕ್ಕೆ ಸರಿಯಾಗಿ ಬಂತು, ಅದಕ್ಕೆ ಸರಿಯಾಗಿ ಆಯಿತು, ಜೀವನ ಮಾಡಿದ್ವಿ. ಅದೇ ಹೆಚ್ಚಾಗಿ ನಮಗೇನು ಎಲ್ಲ ಕೆಲವು ಜನಕ್ಕೆ ಚೆನ್ನಾಗಿ ಅನುಕೂಲ ಆಯಿತು, ನಮಗೇನು ಅಷ್ಟೊಂದು ಅನುಕೂಲ ಆಗಲಿಲ್ಲ. ಇದ್ದ ಮಟ್ಟಿಗೆ ಕೈಯಿಂದ ಬೀಳಲಿಲ್ಲ, ಅಲ್ಲದಲ್ಲಿಗೆ ಸರಿ ಹೋಯಿತು, ಅದನ್ನ ಕೈ ಬಿಟ್ಬಿಟ್ವಿ. ಅದು ರೋಗ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಇದೆ, ಅದನ್ನ ತೆಗೆದಿಲ್ಲ, ಅದನ್ನೇನೂ ಮಾಡಿಲ್ಲ, ಇಂಪ್ರೂವ್ ಮಾಡೋಕ್ಕೆ ಹೋಗಿಲ್ಲ. ಅದು 1.5 ಎಕರೆದು ಅದು ಹಂಗೆ ಇದೆ. ಮಾವನು ಅದೊಂದು ಒಂದು ವರ್ಷ ಬೆಳೆ ಬರುತ್ತೆ, ಒಂದು ವರ್ಷ ಬರೋದಿಲ್ಲ. ಹಿಂದಿನ ವರ್ಷ ಬೆಳೆ ಬರಲಿಲ್ಲ, 10 ವರ್ಷ ಬಂದಿತ್ತು, ಹಿಂದಿನ ವರ್ಷ ಏನು ಬೆಳೆ ಬರಲಿಲ್ಲ, ಈ ವರ್ಷ ಏನೈತೋ ಗೊತ್ತಿಲ್ಲ. ಮಾವು ಈ ಥರ ಇದೆ ಸ್ವಾಮಿ ನಮಗೆ. ಈ ದಾಳಿಂಬೆ ಒಳ್ಳೆ ಲಾಭದಾಯಕ ಅಂತಾರೆ, ಬೆಳೆ ಯಾಕೆ ಲಾಸ್ ಆಯ್ತು ನಿಮಗೆ? ಲಾಭದಾಯಕ ಅಂದರೆ ಏನು, ಅದು ವೈರಸ್ಸು ನಮಗೆ, ಅದೇ ಆ ರೋಗಗಳು ಬಿಡುಗಡೆನೇ ಆಗಲಿಲ್ಲ. ಹಲವು ಜನಕ್ಕೆ ಆದು ಅದು, ನಾವು ಅದರಂತೆ ಮಾಡಿದ್ವಿ, ಆದರೂ ನಮಗೆ ಅದು ಯಾಕೋ ಕೈಗೂಡಲಿಲ್ಲ. ಅದಕ್ಕೋಸ್ಕರವಾಗಿ ಲಾಸ್ ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ ನಾವು. ಈಗ ಅಡಿಕೆ ಹಾಕಿದ್ವಿ ಅಂತಂದರೆ ಅಡಿಕೆ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ನಮಗೆ ಬೇರೆಯವರು ಸ್ವಲ್ಪ ಇದು ಮಾಡಿದರು, ಗೈಡೆನ್ಸ್ ಕೊಟ್ಟರು. ಸುಮ್ಮನೆ ಈಗ ನಾವೆಲ್ಲ ಯಾವ ಬೆಳೆ ಇಡೋಕ್ಕೂ ಆಗಲ್ಲ ಕೇಳಲ್ಲ, ಹಿಂಗೆ ಹೆಂಗೆ ನೀವು ಸುಮ್ಮನೆ ತೋಟಕ್ಕೆ ಹೋಗ್ತಿರಲ್ಲ, ಹಂಗೆ ಇಷ್ಟು ಜಮೀನು ಶೇಂಗಾ ಪಂಗ ಆಗ್ತಿತ್ತು ಇಷ್ಟು ದಿವಸ, ಅದರಲ್ಲಿ ಏನೂ ಅಲ್ಲದಲ್ಲಿಗೆ ಸರಿ ಹೋಗ್ತಿತ್ತು ಖರ್ಚಿಗೂ ಕೂಲಿಗೂ. ಸುಮ್ಮನೆ ಇದು ಅಡಿಕೆ ಹಾಕ್ಕೊಂಡ್ರೆ ಗಿಡ ಒಂದು 7-8 ವರ್ಷ ಬೆಳೆಸ್ಕೊಂಡ್ರೆ ಆಮೇಲೆ ಒಂದು ಜೀವನಕ್ಕೆ ಅನುಕೂಲ, ಸುಮ್ಮನೆ ನೀರು ಬಿಟ್ಕೊಂಡಿರೋಕ್ಕಾಗುತ್ತೆ ಅಂತಂದೇಳಿ ಗೈಡೆನ್ಸ್ ಕೊಟ್ಟರು. ಅದಕ್ಕೆ ಅದರಂತೆ ನಾವು ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಸ್ವಾಮಿ. ಅಡಿಕೆ ಸಸಿಗಳನ್ನು ಬೇರೆ ಕಡೆಯಿಂದ ಕೊಂಡ್ಕೊಂಬಂದ್ರೆ ನೀವೇ ಗೋಡ್ ತಂದು ಸಸಿ ಉತ್ಪಾದನೆ ಮಾಡಿದ್ರ? ಬೇರೆ ಕಡೆಯಿಂದ ಚನ್ನಗಿರಿಯಿಂದ ತಂದ್ವಿ, 45 ರೂಪಾಯಿಗೆ ಒಂದು ಗಿಡ ಅಮ್ಮಂಗೆ. ಅಲ್ಲಿಂದಲೇ ಅವರು ಡ್ರಿಪ್ ಮಾಡೋರು, ಗಿಡ ಹಾಕೋರು ಎಲ್ಲರೂ ಅಲ್ಲಿಂದ ಎಲ್ಲ ಬಂದು ನಮ್ಮ ಮಗನೇ ಅದಕ್ಕೆಲ್ಲ ಕೊಟ್ಟ ಎಲ್ಲನ. ಎಷ್ಟು ಕೊಟ್ಟಿದ್ರ ಅಂತರ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸಾಲಿನಿಂದ ಸಾಲಕ್ಕೂ 8, ಗಿಡದಿಂದ ಗಿಡಕ್ಕೂ 8 ಅಡಿ, 8-8. ಒಳ್ಳೆ ಅಂತರ ಅಂತೀರ? ಹ್ಞೂ, ಒಳ್ಳೆ ಅಂತರನೇ. ಯಾಕಂದರೆ ಟ್ರ್ಯಾಕ್ಟರ್ ಹಿಂಗು ಹಿಂಗು ಎರಡು ಕಡೆಯೂ ಅಡ್ಡಾಡುತ್ತೆ, ಆಗುತ್ತೆ ಪರವಾಗಿಲ್ಲ. ಗಿಡಕ್ಕೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಇದ್ದರೆ ಒಳ್ಳೆಯದು. ಸುಮ್ಮನೆ 10 ಜಾಸ್ತಿ, ಕೆಲವು ಜನ 6-7 ಹಿಂಗೆಲ್ಲ ಹಾಕಿದ್ದಾರೆ, ನಾವು 8-8, ಕೆಲವು ಜನ 8 ಹಾಕಿದ್ರೆ ಒಳ್ಳೆಯದು ಅಂತ ಅಂದರು, ಅದ್ರ ಪ್ರಕಾರ ನಾವು ಹಾಕಿದ್ದೆ. ಈಗ 8-8 ಅಂತರ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಏನಾದರೂ ಅಂತರ ಬೆಳೆಗಳು ಬೆಳೀತಾ ಇಲ್ಲ? ಇವಾಗ ಏನು ಅದನ್ನ ಆಗ್ತಾ ಇಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಕಳೆ, ವಿಪರೀತ ಕಳೆ, ಅದನ್ನೇ ಇವಾಗ ಇನ್ನೂ ಅನುಭವಿಸ್ತಾ ಇದ್ದೀವಿ. ಕಳೆ ಆಸ್ತಿ ಮಾಡಿಕೊಂಡು ಬೇಸಾಯ ಮಾಡಿಕೊಂಡು ಡ್ರಿಪ್ಗಳು ಎಳೆಯೋದು ಸುತ್ತೋದು ಅದರದ್ದೇ ಬೇಕಾದಷ್ಟು ಕಷ್ಟ ಇದೆ ಸ್ವಾಮಿ. ಈಗ ಮಧ್ಯದಲ್ಲಿ ಪಪ್ಪಾಯಿ ಇಲ್ಲ ಬಾಳೆ ಹಾಕಿದರೆ ಅದನ್ನು ಒಳ್ಳೆ ಲಾಭದಾಯಕ ಅಂತಾರೆ? ಲಾಭದಾಯಕ ಆಗ್ತತೆ, ಶಕ್ತಿ ಇದ್ದು ಮಾಡೋರಿಗೆ ಆಗುತ್ತೆ. ನಾವು ಮಾಡೋ ಆ ಕೆಲಸ ಮಾಡೋಕ್ಕಾಗಲ್ಲ ನಮಗೆ. ಗಿಡ ಒಂದು ಅಡಿಕೆ ಗಿಡ ಒಂದು ಬೆಳೆಯಲಿ ಅಂತೇಳಿ, ಅಡಿಕೆ ಗಿಡ ಒಂದು ಬೆಳೆಯಲಿ. ಇಲ್ಲಿ ಏನಾಗಿದೆ, ನಮಗಿಲ್ಲಿ ಯಾರು ಮಾಡೋರಿಲ್ಲ. ನನ್ನ ಮಗ ಒಬ್ಬ ಇದ್ದರೆ ಅವನು ಮಿಲಿಟ್ರಿಯಲ್ಲಿದ್ದಾನೆ, ಅವನು ಬರೋ ವರ್ಷದಕ್ಕೆ ಸ್ವಲ್ಪ ಗಿಡ ಬಂದರೆ ಅದಕ್ಕೆ ಅವನು ಗಿಡ ನೋಡ್ಕೊಂಡಿರ್ತಾನಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ ಸ್ವಾಮಿ. ಜಮೀನೆಲ್ಲ ನೀವೇ ನೋಡ್ಕೊಳ್ತೀರಾ? ಜಮೀನೆಲ್ಲ ನಾನೇ ನೋಡ್ಕೊಂತಾ ಇದ್ದೀನಿ. ಈಗ 80 ವರ್ಷ ಅಲ್ಲ ನಿಮಗೆ, ಹೆಂಗೆ ಇನ್ನೂ ಚೆನ್ನಾಗಿ ಓಡಾಡ್ತಾ ಇದ್ರ, ಹೆಂಗೆ ಸಾಧ್ಯ ಇದೆಲ್ಲ, ಆರೋಗ್ಯ ಯಾವ ರೀತಿ ಕಾಪಾಡ್ಕೊಂಡ್ರಿ? ನಾವು ಯೋಗ ವ್ಯಾಯಾಮ ಮಾಡ್ತೀವಿ, ಯೋಗಾಸನ ಮಾಡ್ತೀವಿ, ಪ್ರಾಣಾಯಾಮಗಳು ಮಾಡ್ತೀವಿ. ಅವೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾವೆ ಕೈ ಕಾಲುಗಳು. ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ಮಣ್ಣು ಒಳಗೆ ಹೋಗಿ ಸೇರ್ಕೊಬೋದಾಯ್ತು. ನಾವು ಎಲ್ಲರಂತೆ ಏನಾದರೂ ಒಂದು ಚಾಟಗಳು ಇಟ್ಕೊಂಡು ಕುಡಿಯೋದು ಅಥವಾ ಇನ್ನೂ ಅವು ಇವು ಕೆಟ್ಟ ಕೆಟ್ಟ ಚಾಳಿಗಳು ಕಲ್ತ್ಕೊಂಡಿದ್ದರೆ ನಾವು ಎಲ್ಲೋ ಒಳಗೆ ಇಷ್ಟೊತ್ತು ಕೊಳತು ಹೋಗ್ತಿದ್ವಿ ಮಣ್ಣಲ್ಲಿ. ಅದೇ ದೇವರು ಕೊಟ್ಟಂತಹ ಆಯುಷ್ಟನ್ನು ನಾವು ಹಾಳು ಮಾಡ್ಕೋಬಾರ್ದು, ಅದನ್ನು ಸರ್ವನಾಶ ಮಾಡ್ಕೊಂಡು ಸುಮ್ಮನೆ ಮನುಷ್ಯ ಹುಟ್ಟಿದ್ದಕ್ಕೆ ಸಾತ್ಕ ನೋಡ್ರಿ. ಮನುಷ್ಯ ಜನ್ಮ ಬರೋದು, ಬೇರೆ ಬೇರೆ ಪ್ರಾಣಿಗಳು ಬರ್ಬೋದು, ಸಾವು ಹುಟ್ಬೋದು, ಸಾಯ್ಬೋದು, ಆದರೆ ಮನುಷ್ಯ ಜನ್ಮಕ್ಕೆ ಬರೋದು ಭಾಳ ಕಷ್ಟ. ಸುಮಾರು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಭಾಳ ಪವಿತ್ರವಾದ್ದು ಅಂತಂದು ಹೇಳಿ ಶ್ರುತಿಗಳು ವೇದಗಳು ಎಲ್ಲ ಹೇಳ್ತಾ ಇದ್ದಾವೆ. ಆಧ್ಯಾತ್ಮ ವಿಚಾರ ಇಷ್ಟೆಲ್ಲ ಗೊತ್ತಿದ್ದರೂ ನಾವು ಮನುಷ್ಯರಾಗಿ ಹುಟ್ಟಿ ಪ್ರಾಣಿಗಳಿಗಿಂತಲೂ ಕೊನೆಯಾಗಿ ಸತ್ತರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಿದೆ ಸರ್? ಅದಕ್ಕೋಸ್ಕರವಾಗಿ ನಾವು ಆದಷ್ಟು ಈ ಮನುಷ್ಯ ನೋಡ್ತೀವಿ, ಕಣ್ಣು ನೋಡೋಕ್ಕೆ, ಮಾತಾಡೋಕ್ಕೆ, ಬುದ್ಧಿ ಜ್ಞಾನ, ಇದು ಮಾಡಬಾರ್ದು, ಇದು ಮಾಡ್ಬೋದು ಅಂತ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ನಮಗೆ. ತಿಳಿಯೋಷ್ಟು ಶಕ್ತಿ ಕೊಟ್ಟರು ಆ ದೇವರಿಗೆ ನಾವೇನು ಕೊಡ್ತಾ ಇದ್ದೀವಿ ಕೊಡುಗೆ ಅಲ್ಲ. ಹೋಗಲೆ ನಾವು ಇವತ್ತು ಇಷ್ಟೆಲ್ಲ ನಮಗೆ ಬೆಳೀಲಿಕ್ಕೆ, ಓಡಾಡಲಿಕ್ಕೆ ಭೂಮಿ ಕೊಟ್ಟಿದ್ದಾನೆ, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಏನಾದರೂ ನಾವು ದೇವ್ರಿಗೆ ಏನಾದರೂ ಕೊಟ್ಟಿದ್ದೀವ, ಇಷ್ಟೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾನಲ್ಲ. ನಾವು ಜೀವನ ಮಾಡಲಿಕ್ಕೆ ಭೂಮಿಯಲ್ಲಿ ಎಲ್ಲ ಏನಿಟ್ಟಿದ್ದಾನಂದರೆ ಹೇಳಬಾರ್ದು, ಅಂಥ ಒಂದು ಸಂಪತ್ತನ್ನು ಭೂಮಿಯಲ್ಲಿ ಇಟ್ಟಿದ್ದಾನೆ. ಮಾಡ್ಕೊಂಡು ತಿನ್ನೋಂಥ ಮನೆಗಾರರಿಗೆ ಶಕ್ತಿ ಇದ್ದಂಥವ್ರಿಗೆ ಬೇಕಾದ್ದು ಬೆಳಿಬೋದು, ಬೇಕಾದ್ದಿರ್ಬೋದು. ಭೂಮಿಯಲ್ಲಿ ನೀರಿಟ್ಟಿದ್ದಾನೆ, ಆಮೇಲೆ ಪೆಟ್ರೋಲು, ಡೀಸೆಲ್ಲು, ಸೀಮೆಣ್ಣೆ, ಆಮೇಲೆ ಗ್ಯಾಸು, ಆಮೇಲೆ ಬೆಳ್ಳಿ, ಬಂಗಾರ, ಪ್ರತಿಯೊಂದು ಖನಿಜ ಸಂಪತ್ತುಗಳೆಲ್ಲ ಭೂಮಿಯಲ್ಲಿಟ್ಟು ನಮಗೆ ಮಾಡ್ಕೊಂಡು ತಿನ್ನರಪ್ಪ, ಸುಖವಾಗಿ ಬದುಕಿ ಬಾಳ್ರಿ ಅಂತೇಳಿ ನಮ್ಮನ್ನು ಭೂಮಿ ಮೇಲೆ ದೇವರು ಬಿಟ್ಟಾಗ ನಾವು ಅದನ್ನು ಈ ಆಯುಷ್ಟನ್ನು ದುರುಪಯೋಗ ಮಾಡಿಕೊಂಡು ಕೆಟ್ಟ ಕೆಟ್ಟ ಚಾಳಿಗಳು, ಕೆಟ್ಟ ಸುಳ್ಳು ಹೇಳೋದು, ಆಮೇಲೆ ಕೇಡು ಮಾಡೋದು, ಒಬ್ಬನ ತೊಂದರೆ ಮಾಡೋದು ಇವೆಲ್ಲ ಅಲ್ಲ. ನಾವು ಒಬ್ಬರಿಗೂ ಉಪಕಾರ ಮಾಡೋಕ್ಕಂತೂ ಯೋಗ್ಯತೆ ಆಗಿಲ್ಲ ಅನ್ರಿ. ಉಪದ್ರ ಮಾಡಬಾರ್ದು ಅಂತ ನಮ್ಮ ತತ್ವ. ನಮಗೆ ಏನಾದರೂ ಮಾಡಿ ನಮ್ಮ ಹಿರಿಯರು ಸಂಪಾದಿಸಿದ ಏನಾದರೂ ಆಸ್ತಿ ಅಡು ಚೆನ್ನಾಗಿದ್ದು ನಮಗೆ ಶ್ರೀಮಂತಿಗೆ ಇದ್ದಿದ್ರೆ ಕೈ ಸ್ವಲ್ಪ ನಮ್ಮ ಕೈಲಾದಷ್ಟು ಸಹಾಯನೂ ಮಾಡ್ಬೋದಾಗಿತ್ತು. ಅದು ಯಾವುದು ಇಲ್ಲದೆ ಇರೋದ್ರಿಂದ ನಾವು ಉಪಕಾರ ಮಾಡೋಕ್ಕಾಗಿಲ್ಲ ಯಾರಿಗೂ. ಉಪಕಾರ ಮಾಡ್ತೀವಿ ಅಂದರೆ ಏನು ಒಂದು ಸ್ವಲ್ಪ ಜ್ಞಾನೋದಯದ ವಿಚಾರ ಹೇಳ್ಬೋದು ಅವ್ರಿಗೆ, ಹಿಂಗೆ ಮಾಡಬಾರ್ದಪ್ಪ, ಹಿಂಗೆ ಕೆಟ್ಟ ಕೆಲಸ ಬರೀ ಪ್ರಾರ್ಥನೆ ಮಾಡೋಣ, ದೇವ್ರಿಗೆ ಧ್ಯಾನ ಮಾಡೋಣ, ಇಂಥ ವ್ಯಾಯಾಮಗಳು ಮಾಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಏನಾಗ್ತಾವಂದರೆ ನಮ್ಮವೆಲ್ಲ ಅವಯವಗಳು ಚೆನ್ನಾಗಲ್ಲ ಒಬ್ರಿಗೊಬ್ಬರು. ಈಗ ಪೊಲೀಸ್ನವ್ರಿಗೆ ಕೆಲಸ ಇರೋದಿಲ್ಲ, ನಾವೇನಾದರೂ ಬಸವ ತತ್ವವನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಅದ್ರ ಪ್ರಕಾರ ನಡ್ಕೊಂಡ್ರೆ ಯಾರು ಒಬ್ರಿಗೊಬ್ಬರು ತೊಂದರೆ ಮಾಡೋಂಗಿರೋದಿಲ್ಲ. ಬೇಕ ಸಂಪತ್ತಿರುತ್ತೆ, ಮಾನವೀಯತೆ ಇರ್ತತೆ, ಅವರಿಂದ ನಾವು ಪಡ್ಕೋಬೋದು ಏನಾದರೂ ಸ್ವಲ್ಪ, ನಾವು ನಮ್ಮ ಕೈಯಿಂದ ಆಗೋದು ಕೊಡ್ಬೋದು ಮಾಡ್ಬೋದು. ಅಷ್ಟು ಒಬ್ರಿಗೊಬ್ಬರು ಸಹಾಯ ಸಹಕಾರ ಮಾಡ್ಕೊಂಡು ಕಷ್ಟ ಸುಖಗಳು ಹಂಚ್ಕೊಂಡು ಪ್ರೀತಿ ವಿಶ್ವಾಸಗಳು ಹಂಚ್ಕೊಂಡು ಬಾಳಿದರೆ ಈ ಪೊಲೀಸ್ ಸ್ಟೇಷನಂದು ಕೆಲಸ ಇರೋದಿಲ್ಲ. ಸ್ವಾಮಿ ಇವೆಲ್ಲ ಏಕೆ ಬೇಕಾಗಿದೆ? ಕಾಯಕವೇ ಕೈಲಾಸ ಅಂತ ಹೇಳಿದ್ರಲ್ವಾ, ದೇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಕೈಲಾದಷ್ಟು ದುಡಿಯೋಣ, ಕಾಯಕ ಮಾಡೋಣ. ಕಾಯಕ ಅಂದರೆ ಸತ್ಯ ಶುದ್ಧದಿಂದ ದುಡಿಯೋದೇ ಕಾಯಕ. ಈ ಸುಮ್ಮನೆ ಕೆಟ್ಟ ಕೆಟ್ಟ ಕೆಲಸ ಮಾಡಿದ್ರೆ ಅದು ಕರ್ಮ ಅಂತ, ಅದು ಕಾಯಕ ಅನಿಸೋದಲ್ಲ. ಅದಕ್ಕೋಸ್ಕರ ದೇವರು ಮೆಚ್ಚಲ್ಲ, ದೇವರು ಮೆಚ್ಚಬೇಕಂದ್ರೆ ನಾವು ಕೊಟ್ಟಂಥ ಈ ಕಾಯವನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಬಾಳ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ ಸ್ವಾಮಿ. ಈಗ 80 ವರ್ಷ ಅಲ್ಲ, ಜಮೀನಲ್ಲಿ ಏನೇನು ಕೆಲಸ ಮಾಡ್ತಾರೆ ಇವಾಗಲೂ? ಇವತ್ತು ಅಲ್ಲಿ ಶಿಲಿಕೆ ಹಿಡಿದು ಕೆಲಸನೂ ಮಾಡ್ತೀನಿ ನಾ. ಯಾಕಂದರೆ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂದರೆ ವ್ಯಾಯಾಮ, ಯೋಗ, ಧ್ಯಾನ ಇವೆಲ್ಲ ಈಗ ಆಮೇಲೆ ಜ್ಞಾನ ಸಂಪತ್ತು. ನಾವು ಹಿಂದಿನವರು ಎಂಥ ಕಷ್ಟಗಳು ಅನುಭವಿಸಿದ್ದಾರೆ, ಪಾಂಡವರು ಕೌರವರು ಇಷ್ಟೆಲ್ಲ ರಾಮಾಯಣ ನಡೆದಿದೆ ನಮ್ಮ ದೇಶದಲ್ಲಿ, ದೊಡ್ಡ ಇತಿಹಾಸ ಇದೆ. ಅಷ್ಟೆಲ್ಲ ಆಗಿ ಯಾರ್ಯಾರು ರಾಜ ಮಹಾರಾಜರು ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಕೆಲವು ಜನ ದುಷ್ಟರು ಇದ್ದಾರೆ, ಅವರಲ್ಲಿ ಒಳ್ಳೆಯವರು ಇದ್ದಾರೆ, ಅವೆಲ್ಲ ನಾವು ನೋಡಿದ್ದೀವಿ. ಅದರಲ್ಲಿ ನಾವು ಬೇಕಾಗಿರೋದು ಒಳ್ಳೇದು ಬೇಕಾಗಿದೆ, ಆ ಒಳ್ಳೆಯದನ್ನು ಹಂಚ್ಕೊಂಡಿದ್ದೀವಿ, ಒಳ್ಳೆಯದನ್ನು ಬೇಗ ಮಾಡ್ಕೊಂತೀವಿ. ನಾವು ಇವತ್ತು ರಾಮಾಯಣ ಓದ್ತಾ ಇದ್ದೀವಿ, ಮಹಾಭಾರತನ ಇವ್ರು ಡಿಗ್ರಿ ಓದಿರೋರು ಓದಲ್ಲ, ನಾವು ಅಲ್ಪ ಸ್ವಲ್ಪ ವಿದ್ಯೆ ಓದಿದವರು ಅಕ್ಷರಗಳೇ ಮರೆತೋಗಿದ್ದೀವಿ ಆಗಲೇ. ತಿರುಗಿ ಮತ್ತೆ ಒಬ್ಬ ಯಾವ ಮಹಾರಾಯರು ಗುರು ಅವರು ಇದರಿಂದ ಈ ಥರ ಏತುವ ಓದ್ತುಗಳು ಸಮೇತ ಯಾವ್ಯಾವ ಗೊತ್ತಿರಲಿಲ್ಲ. ಹೀಗೆ ಬೇಕಾದಂಗೆ ನಾನು ಯಾರಿಗೆ ಬೇಕಾದರೂ ಆನ್ಸರ್ ಮಾಡ್ತೀವಿ. ಈಗ 80 ವರ್ಷ ಆದರೂ ಇನ್ನೂ ಜಮೀನಲ್ಲೆಲ್ಲ ಚಿಲಿಕೆ ಇಟ್ಕೊಂಡೆಲ್ಲ ಕೆಲಸ ಮಾಡ್ತೀನಿ ಅಂತೀರ, ಈಗ ನೋಡಿದ್ರೆ ಏನು ಈಗ ಅಷ್ಟೊಂದು ಕೃಷಿಯಲ್ಲಿ ಆಸಕ್ತಿ ತೋರಿಸ್ತಿಲ್ಲ, ಏನು ಕಾರಣ ಅನಿಸುತ್ತೆ ಅವರಿಗೆ? ಏಕೆಂದರೆ ಮೈಗಳತನ ಸೇರ್ಕೊಂಡ್ಬಿಟ್ಟಿದೆ. ಈಗ ವಿದ್ಯೆನೇ ಸಂಪತ್ತು ಅಂತ ತಿಳ್ಕೊಬಿಡ್ತಾರೆ. ವಿದ್ಯೆ ಇರಲಿ, ನಾವು ವಿದ್ಯೆಯನ್ನು ವಿರೋಧ ಮಾಡೋದಿಲ್ಲ, ಆದರೆ ಬದುಕೋದಕ್ಕೇನು ಬೇಕಾದಷ್ಟು ಬೇಕಾಗಲ್ಲ. ಒಬ್ರು ಯಾರೋ ಇಂಜಿನಿಯರ್ ಆದ್ರೆ ನಾವು ಎಲ್ಲರೂ ಇಂಜಿನಿಯರ್ ಆಗಬೇಕು, ಒಬ್ಬರು ಡಾಕ್ಟರ್ ಆದ್ರೆ ಎಲ್ಲರೂ ಡಾಕ್ಟರ್ ಆಗಬೇಕು. ಹಿಂಗೆ ಅವ್ರು ಆಮೇಲೆ ಡಾಕ್ಟ್ರ್ ಆಗಲಿಲ್ಲ ಅಂದ್ಕೊಳ್ರಿ, ಮೈಗಳತನ ಮಾಡ್ಕೊಂಡು ಸುಳ್ತನ ಹೇಳ್ಕೊಂಡ್ಕೊಂಡು ಅಲ್ಲಿ ಇಲ್ಲಿ ಸುಳ್ಳು ಬಳ್ಳು ಟಕ್ಕು ಕಳ್ತಾನಗಳು ಮಾಡ್ಕೊಂಡು 12 ವರ್ಷಕ್ಕೆ 10 ವರ್ಷಕ್ಕೆ ಎಲ್ಲ ಚಟಗಳು ಇವು ಯಾವ ಥರ ಗುಟುಕುಗಳು ಅಂತ ಹಾಕ್ಯಂತಾರೆ. ಅವಂತೂ ಗುಟುಕ್ ಕನಸ್ತಾವು, ಮುದುಕರಾಕೋಕೆ ಬಿಡಲ್ಲ, ವಯಸ್ಸಾಗೋಕೆ ಬಿಡಲ್ಲ. ಯಾಕಂದರೆ ಅವು ಅದರಲ್ಲೆಲ್ಲ ಸೇರಿಸ್ಕೊಬಿಟ್ಟಿರ್ತಾರೆ, ಆಯಷ್ಟು ಸೇರಿಸ್ಕೊ ನೋಡಪ್ಪ ಗುಟುಕ್ ಅಂತೀನಿ ನಾನು, ಭಾಳ ದಿವಸ ಮುದುಕನಾಗಲ್ಲ ಅಂತ ಹೇಳಿ ಅವೆಲ್ಲ ಮಾಡೇ ಕಳಿಸಿದ್ದಾರೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗಿನ ಜನಗಳಿಗೆ ಅವುಗಳ ಮೇಲೆ ಇದ್ದಷ್ಟು ಕಾಯಷ್ಟು ಕೆಲಸದ ಮೇಲೆ ಇರೋದಿಲ್ಲ, ಸೋಂಬೇರಿಗಳು ಎಲ್ಲ ಈ ಥರ ಆಗಿಬಿಟ್ಟು. ಕೃಷಿ ಏನಂತ ಲಾಭ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಈಗ ನೋಡಿದ್ರು ಕೃಷಿಯಲ್ಲಿ ಲಾಭ ಮಾಡಿದ್ರೆ ಇರುತ್ತಪ್ಪ, ಹಿಂಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಇನ್ನೇ ಈಗ ಹೋಗಿ ಎಲ್ಲ ಪ್ರತಿಯೊಂದು ಮಿಷನ್ ಚಾಲು ಮಾಡೋಕ್ಕೂ ಕೂಲಿ ಇಟ್ಟರೆ ಯಾವಾಗ ನೀನು ಉಳಿತರೆ? ನೀನು ಅಲ್ಲಿ ಹೋಗಿ ರಾತ್ರಿ ಆಗಲಿ ಬಿದ್ದಿರ್ಬೇಕಪ್ಪ, ಅಲ್ಲಿ ಬಿದ್ದು ಒಂದು ಸ್ವಲ್ಪ ಲಾಭ ಬರಲಿ ಬರಲಿರಲಿ, ಅದು ಕಾಯಕವೇ ಕೈಲಸ ದುಡಿಬೇಕು, ಭೂಮಿ ಮರೆ ಬೀಳಬೇಕು, ನಾವು ಪಡಿಬೇಕು. ಮೊದಲೆಲ್ಲ ಇವೇ ಕೆಲಸಗಳು ಇದ್ದೀವಿ, ಮೊದಲು ಯಾವ ಉದ್ಯೋಗಗಳಿರಲಿಲ್ಲ ರೀ, ಯಾವ ಸಹಕಾರ ಸಂಘದಲ್ಲಿ ಏನೂ ಸಿಗ್ತಿರಲಿಲ್ಲ ಇಂಥವೆಲ್ಲ. ಈಗಿಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಟ್ಟಷ್ಟು ಇನ್ನೂ ಸೋಂಬೇರಿಗಳೇ ಆಗ್ತಾರೆ ಹೊರತು ಇದನ್ನು ಒಂದು ಉಪಯೋಗ ಮಾಡ್ಕೊಳ್ಳೋಕ್ಕಾಗಲ್ವಾ? ಕೊಟ್ಟಿದ್ದಾರೆ ಜನ ಇರಲಿ, ಸ್ವಾತಂತ್ರ್ಯ ಬಂದಿದೆ, ಎಲ್ಲರೂ ಸುಖವಾಗಿರಲಿ ಅಂತ ಹೇಳಿ ಏನೇನೋ ಹೊಸ ಒಂದು ಸ್ಕೀಮ್ಗಳು ತಂದು ಕೊಡ್ತಾ ಇದ್ದಾರೆ ಅಂದ್ಕೊಳ್ರಿ. ಒಳ್ಳೆ ಕೆಲಸ ಮಾಡಿದಂಥ ಮನುಷ್ಯ, ಉತ್ತಮ ಮನುಷ್ಯ ಅನಿಸ್ಕೊಂಡವ್ರು ಎಡವಿಕೊಂಡು ಆಮೇಲೆ ಕೆಟ್ಟವರು ಹೋಗ್ತಾ ಇದ್ದಾರೆ, ಈ ಥರ ಇದ್ದಾರೆ. ಈಗ ಯಾವುದೇ ಬೆಳೆ ಬೆಳೆಯಕ್ಕೆ ಹೋದ್ರೂ ಕೀಟ ರೋಗಗಳು ಸಿಕ್ಕಾಬಟ್ಟೆ ಇಳುವರಿ ಬರೋಲ್ಲ, ರೋಗ ಹಂಗಾಗ್ಬಿಟ್ಟು ಆದಾಯ ಇಲ್ಲ ಅಂತ ಹೇಳ್ತಾರೆ. ಮೊದಲೆಲ್ಲ ಇಷ್ಟೊಂದು ಕೀಟ ರೋಗಗಳು ಯಾತ್ರ ಇರ್ತಿರಲ್ಲ, ಏನು ಕಾರಣ ಅನಿಸುತ್ತೆ? ಮೊದಲು ಇರಲಿಲ್ಲ, ನಾವು ವ್ಯವಸಾಯ ಫಸ್ಟಿಗೆ ವ್ಯವಸಾಯಕ್ಕೆ ಬಂದಾಗ ನಾವು ಔಷಧಿ ಹೊಡಿತಿರಲಿಲ್ಲ, ಸುಮ್ಮನೆ ಬರೀ ಬೇಸಾಯ, ಕಳೆ ಇಲ್ದಂಗೆ ಕಳೆ ಕ್ಲೋಸ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂತಿದ್ವಿ. ಯಾವುದೊಂದು ಡಸ್ಟ್ ಆಗಲಿ, ಒಂದು ಔಷಧ ಆಗಲಿ, ಸರ್ಕಾರಿ ಗೊಬ್ಬರ ಗೊತ್ತೇ ಇಲ್ಲ ನಮಗೆ, ಅವು ಯಾವ ರಾಸಾಯನಿಕ ಗೊಬ್ಬರಗಳಿದಾವಲ್ಲ ಅವು ಯಾವ ನಾವು ಹಾಕ್ತಿರಲಿಲ್ಲ. ಯೂರಿಯಾ ಆಗಲಿ ಕಾಂಪ್ಲೆಕ್ಸು ಯಾವ ಪೊಟಾಷ್ಗಳು ಇವ್ಯಾವೂ ಆಗ್ತಿರಲಿಲ್ಲ. ಬರೇ ಮಣ್ಣು ಗೊಬ್ಬರ ಜಮೀನು ಪಕ್ವ ಮಾಡ್ಕೊಂಡು ಅದರಲ್ಲೇ ಫಲವತ್ತಾದಂಥ ಬೆಳೆ ಬೆಳೀತಿದ್ವಿ. ಇತ್ತೀಚೆಗೆ ಎಲ್ಲ ಅವು ಹಾಕಿದ ಮೇಲೆ ಏನಾಗ್ಬಿಟ್ಟಿದೆ, ಭೂಮಿ ಕೆಟ್ಟು ಹೋಗಿಬಿಟ್ಟಿದೆ. ಈಗ ಇದು ಹಾಕಿದ್ರೆ ಸ್ವಲ್ಪ ಹಚ್ಚಿಗಾಗುತ್ತೆ, ತಿರುಗಿ ಹಿಂದೆಲ್ಲೇ ಮಾಮೂಲು ಇದಕ್ಕೆ ಬರ್ತಾಯಿದೆ. ಆಮೇಲೆ ಮರಳು ಬೆಳೀತಕ್ಕಂಥ ಕಾಳು ನಾವು ಯಾವ ದೇಶದಿಂದ ತರ್ತಿರಲಿಲ್ಲ, ಯಾವ ಸರ್ಕಾರದ ನಾವೇ ಬೀಜ ಮಾಡ್ಕೊಂಡು ನಾವೇ ನಮ್ಮ ಬೀಜ ನಾವೇ ಬಿತ್ತಿದ್ವಿ. ಈಗ ಏನಾಗ್ಬಿಟ್ಟಿದೆ, ಅವರು ಅಲ್ಲಿಂದ ಪಾಕೆಟ್ನಾಗ ಹಾಕಿ ಕಳಿಸ್ತಾರಲ್ಲ ಆ ಬೀಜ ಬಿತ್ತೀವು, ಆವಾಗ ಬೆಳೆದು ಬೆಳೆದು ಆ ಬೀಜ ತಿರುಗಿ ನಾವೇನು ಹಾಕಿದ್ರು ಬೆಳೆಯಲ್ಲ ಅಂತ ಆ ಥರ ಕೆಟ್ಟ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಆವಾಗ ನಾವು ಸಲ್ಲಿಸೋಕೆ ಒಳ್ಳೆ ಕಾಳು ಹಿಂದಿನ ರಾಗಿ ಭತ್ತ ಜೋಳ ಅವೆಲ್ಲನ ಒಳ್ಳೆ ಗೋಧಿ ಒಳ್ಳೆ ಆಹಾರ, ಈಗಿನ ಆಹಾರ ಪ್ರಯೋಜನ ಇಲ್ಲ. ಆಗ ಒಂದು ಮುದ್ದೆ ರಾಗಿ ಮುದ್ದೆ ತಿಂದರೆ ಆಗಲೆಲ್ಲ ಕೆಲಸ ಮಾಡ್ಬೋದಾಗಿತ್ತು ಅಂತ ಒಂದು ಗಟ್ಟಿ ಇತ್ತು. ಹಿಂದಿನ ರಾಗಿಗಳೂ ಇಲ್ಲ, ಗಿಡ್ ರಾಗಿ ಜಾನಮದ ರಾಗಿ ದೊಡ್ಡ ರಾಗಿ ಅಂತ ಎಲ್ಲ ಇದ್ದು ಬೇಕು ಬೇಕಾದ ಕೋಣನ ಕುಂಬ ರಾಗಿ ಅಂತ ಅವೆಲ್ಲ ಭಾಳ ಅದ್ರಾಗ ಆವಾಗಲೂ ಇದ್ದವು ಅಂತ. ಈಗ ಈ ರಾಸಾಯನಿಕ ಗೊಬ್ಬರಗಳು ಯಾವಾಗ ಅವು ಇವೆಲ್ಲ ಸೇರ್ಕೊಂಡ್ವಲ್ಲ ಔಷಧಿಗಳು ಇವೆಲ್ಲನ ಕೆಮಿಕಲ್ಲು, ಇದರಿಂದ ಬೆಳೆದಿರ್ತಕ್ಕಂಥ ಬೆಳೆ ಬೆಳೀಬೋದು ಆದರೆ ಅದರಲ್ಲಿ ಸತ್ವ ಇರೋದಲ್ಲ, ಅದರಿಂದ ವಿಷನು ಸಂಗ್ರಹ ಆಗಿರುತ್ತೆ ಆ ಬೆಳೆಯಲ್ಲಿ ಆಹಾರ ಪದಾರ್ಥಗಳ ಮೇಲೆ. ನಾವು ತಿಂದರೂ ನಮ್ಮ ಶರೀರದಲ್ಲಿ ಅವು ಶೇಖರಣೆ ಆಗಿಬಿಡ್ತವೆ. ಆಗ ಹಂಗಾಗ್ಬಿಟ್ಟು ನಮಗೆ ಶಕ್ತಿ ಎಲ್ಲಿಂದ ಬರಬೇಕು ಹೇಳಿ, ಶಕ್ತಿ ಇರೋದಿಲ್ಲ. ವಿಷನೇ ನಾವು ತಿಂತಾ ಇದ್ದೀವಲ್ಲ, ಅದು ಹೆಂಗೆ ಅಂದರೆ ಸ್ಲೋ ಆಗಿ ತಿಂತಾ ಇದ್ದೀವಿ, ಅಲ್ಪವಾಗಿ ಎಷ್ಟು ಅಂತ ಸಂಗ್ರಹಿಸ್ಕೊಂತಿದ್ದೆ ಬೇಗ ಸ್ಲೋ ಆಗಿಬಿಡುತ್ತೆ, ಇದನ್ನು ನಿಧಾನ ಆಗಿಬಿಡುತ್ತೆ, ಆಗಲಿ ಶಕ್ತಿ ಕಳ್ಕೊಂಬತ್ತೆ. ಮೊದಲು ನೀವು ರಾಸಾಯನಿಕ ಗೊಬ್ಬರಗಳ ಉಪಯೋಗಿಸ್ತಾರಲ್ಲ, ಬಳಸ್ತಾನು ಇರಲ್ಲ, ನೋಡಿ ಇರಲ್ಲ, ಮನೆಗೊಂದು ಜೊತೆ ಎತ್ತು ಕಟ್ಕೊಳ್ತಿದ್ರಿ, ಸಾಕಷ್ಟು ಜಾನುವಾರುಗಳು ಸಾಕಾಣಿಕೆ ಮಾಡ್ತಿದ್ರಿ, ಅದೇ ಹಾಲು ಮೊಸರು ಸಾಕಷ್ಟು ಗೊಬ್ಬರ ಎಲ್ಲ ಜಮೀನಿಗೆ ಕೊಡ್ತಾಯಿದ್ರಿ, ಆಗೆಲ್ಲ ಒಂದು ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ತಿತ್ತು, ಬೆಳೆದಂಥ ಬೆಳೆನೂ ಒಳ್ಳೆ ಉತ್ಕೃಷ್ಟವಾಗಿರ್ತಿತ್ತು. ಈಗೆಲ್ಲ ಈ ರಾಸಾಯನಿಕ ಬಂದೇ ಇಷ್ಟೊಂದೆಲ್ಲ ಭೂಮಿ ಕೆಡಲಿಕ್ಕೆ ನಮ್ಮ ಆರೋಗ್ಯ ಕೆಡಲಿಕ್ಕೆ ಕಾರಣ ಅಂತೀರಾ? ಹೌದು, ಅದಕ್ಕೆ ನೂರಕ್ಕೆ ನೂರಕ್ಕೆ ಸತ್ಯ, ನೂರಕ್ಕೆ ನೂರು, ಅದರಲ್ಲಿ ಎರಡು ಮಾತಿಲ್ಲ. ಯಾರೋ ಒಬ್ಬ ಕೆಮಿಕಲ್ಲು ಫ್ಯಾಕ್ಟರು ಗೊಬ್ಬರದ ಫ್ಯಾಕ್ಟರ್ ಬದುಕೋದಕ್ಕೆ ಮಾಡಿದಂಗೆ ಆಯ್ತಿದ್ವಿ, ಸುಮ್ಮನೆ ಹಂಗೆ ಇದ್ದಿದ್ರು ಭೂಮಿ ಚೆನ್ನಾಗಿ ರೈತರು ಆರಾಮಾಗಿ ದುಡ್ಕೊಂಡು ತಿನ್ನೋರು, ಕೆರೆ ಗೋಡು ಮಣ್ಣು ಒಳ್ಳೊಳ್ಳೆ ಮಣ್ಣು ನೋಡಿದು, ಆಮೇಲೆ ಗೊಬ್ಬರ ದನ ಕರುಗಳು ಕಟ್ಕೊ, ಇವಾಗ ದನ ಕರುಗಳು ಕಟ್ಕೊಬೇಕಾಗ್ತಾ ಇಲ್ಲ, ಮೇಯಿಸೋಕಾಗ ಏನು ಮಾಡಿದ್ರೆ ಎಲ್ಲ ಈಗ ಹುಟ್ಟಿದ ಮಕ್ಕಳು ಹುಟ್ಟಿದ್ದಂಗೆ ಅವ್ರು ಇನ್ನೂ ಎರಡು ಮೂರು ವರ್ಷ ಹಾಕಿಲ್ಲ, ಬ್ಯಾಗ್ ದೊಡ್ಡದೊಂದು ಬ್ಯಾಗ್ ಹಾಕಿ ಸ್ಕೂಲಿಗೆ ಕಳಿಸ್ತಾರೆ. ಇಲ್ಲಿ ಕೆಲಸ ಮಾಡೋದು ಯಾರಪ್ಪ, ಇಲ್ಲಿ ಒಬ್ಬರು ಇಬ್ಬರು ಮಕ್ಕಳು ಹುಟ್ಟಿದರೆ ಅವ್ರನ್ನ ಸ್ಕೂಲ್ಗೆ ವಿದ್ಯಾಭ್ಯಾಸ ಇರಲಿ, ಆದರೆ ಸುಮ್ಮನೆ ಇನ್ನೂ ಇನ್ನೂ ಇನ್ನೂ ಹೋಗ್ತಲೇ ಇರ್ತಾರೆ. ಇಲ್ಲಿ ದುಡಿಯೋರು ಎಷ್ಟೊಂದು ದುಡಿತಾರೆ ಇಲ್ಲಿ ಇಲ್ಲಿ ಅವ್ರ ಗತಿ ಏನಾಗಬೇಕು ಇಷ್ಟು ಥರ ಆಗಿ. ಈ ಕೂಲಿಗಳು ನೋಡಿದ್ರೆ ಭಾಳ ವಿಷ, ನಮಗೆ ಬರ್ತಕ್ಕಂಥ ಬೆಳೆಯಲ್ಲಿ ಕೂಲಿಗೆ ಇಟ್ಟರೆ ಕೂಲಿ ಕಮ್ಮಿ ಬೀಳ್ತಾ ಇದೆ. ಅದಕ್ಕೋಸ್ಕರವಾಗಿ ಈಗ ಬೇಸಾಯದಲ್ಲಿ ಗಿಟ್ಟೋದಿಲ್ಲ ಅಂಬೋದಕ್ಕೆ ಕಾರಣ ಇವೆಲ್ಲ ಇದಾವೆ ಸಮಸ್ಯೆಗಳು. ರೈತರಿಗೆ ಬೆಳೆದಂಥ ಬೆಳೆಗೆ ಸರಿಯಾದಂಥ ಒಂದು ಪ್ರಾಮಾಣಿಕವಾದಂಥ ಒಂದು ರೇಟ್ ಕೊಟ್ಟರೆ ಸರ್ಕಾರ ಉಳಿತಾನೆ, ಇಲ್ಲ ಅಂತಲ್ಲ, ಭೂಮಿ ಏನು ತಪ್ಪು ಮಾಡಿಲ್ಲ, ಭೂಮಿ ಬೆಳೆ ಬೆಳೀತಾ ಇದೆ, ಅವನೆಷ್ಟು ಬೆಳೆದರೂ ರೇಟ್ ಇಲ್ಲ, ಹಿಂಗಾದರೆ ಅವನು ಅದಕ್ಕೆ ಭೂಮಿಗಿಟ್ಟಿದ್ದೇ ವಾಪಸ್ ಬರಲಿಲ್ಲ ಅಂದರೆ ರೈತ ಸಾಲ ಬಂದಿಗನಾಗಿ ಸಾಲ ಬಡ್ಡಿ ಕಟ್ಟಿ ಕಟ್ಟಿ ಕಟ್ಟಿ ಅವನು ಸುಖನೇ ನೋಡಿಲ್ಲ, ಮಕ್ಕಳು ಓದ್ಸೋಕ್ಕೂ ಕಷ್ಟದ ಪರಿಸ್ಥಿತಿ ಬರುತ್ತೆ. ಸಾಲ ಯಾರನ್ನು ಕೇಳ್ತೀಯ, ಬ್ಯಾಂಕ್ಗಳೆಲ್ಲ ಸಾಲ ಮಾಡಿ ತೀರಿಸಲಾರ್ದ ನಿಲ್ಲಾಗಿ ನಿಂತ್ಕೊಂಡಿದ್ದಾರೆ ಈ ಥರ. ಹಾಗಿದ್ರೆ ಇಷ್ಟೊಂದು ವರ್ಷದ ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ ನಿಮಗೆ? ಸಂತೋಷನೇ, ಯಾಕಂದರೆ ಕಾಯಕ್ಬೇಕು ಕೈಲಾಸ ಅಂತೇಳಿ ಭೂಮಿಯನ್ನು ಭೂಮಿ ಕೆಲಸ ಮಾಡೋದ್ರಿಂದ ಯಾರಿಗೂ ತಪ್ಪೇನಿಲ್ಲ, ಭೂಮಿಯಿಂದ ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ. ಗ್ರಾಮಾಂತರ ಪ್ರದೇಶದಲ್ಲಿ ಜೀವನ ಮಾಡ್ತಕ್ಕಂಥ ರೈತರು ಜೀವನ ಏನು ಅಂತ ಸರ್ಕಾರ ಏನಾದರೂ ಈ ಕಡೆ ಗಮನ ಇಟ್ಟರೆ ರೈತರು ಮುಂದಾಗ್ತಾರೆ, ಏನು ತಪ್ಪೇನಿಲ್ಲ. ಎಷ್ಟು ಜನ ನಿಮಗೆ ಮಕ್ಕಳು? ನಮಗೆ ಮೂರು ಜನ, ಒಬ್ಬ ಮಗ, ಇಬ್ಬರು ಹೆಣ್ಣು ಮಕ್ಕಳು. ಒಬ್ಬ ಮಗಳನ್ನು ಮೇಷ್ಟ್ರನ್ನು ಮಾಡಿ ನಾವು ಮದುವೆ ಮಾಡಿಕೊಟ್ಟು ಮೇಷ್ಟ್ರಿಗೇನೆ, ಮಗನು ಮಿಲ್ಟ್ರಿಯಲ್ಲಿದ್ದಾನೆ. ಇನ್ನೊಬ್ಬ ಮಗಳು ಇಲ್ಲೇ ಮನೆಯಲ್ಲೇ ಇದ್ದರು, ಅವ್ರಿಗೆ ಈಗ ಇಲ್ಲೇ ಜಮೀನು ತಗೊಂಡು ಇಲ್ಲೇ ಇದೇ ಊರಲ್ಲೇ ಇದ್ದಾರೆ, ಅವರು ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಹಾಗಾದರೆ ಕೃಷಿ ಬದುಕು ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ನೀವೇ ನೋಡ್ಕೊಳೋದೆಲ್ಲ? ನಾವು ನೋಡ್ಕೊಂತೀವಿ. ಕಷ್ಟ ಆಗಲ್ಲ ಈ ವಯಸ್ಸಿನಾಗ? ಟ್ರ್ಯಾಕ್ಟರ್ ಇಟ್ಟು ಬೇಸಾಯ ಮಾಡಿಸ್ತೀವಿ, ಕೂಲಿ ಇಟ್ಟು ಅವಕ್ಕೆಲ್ಲ ಕಳೆ ಪಳೆ ಕೆಲಸ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಇನ್ನೇನು ಮಾಡ್ತಿರ್ತೀವಿ? ಕೃಷಿಯಲ್ಲಿ ಏನಾದರೂ ಉಳಿತಾಯ ಮಾಡಿದ್ದೀರಾ? ಉಳಿತಾಯ ಮಾಡೋಕ್ಕಾಗಿಲ್ಲ, ಸಲ್ಯದಲ್ಲಿ ಸರ್ ಹೋಗ್ತಾ ಇದೆ. ಒಟ್ಟಿಗೆ ಜಮೀನು ಉಳಿಸ್ಕೊಂಡಿರ್ತೀವಿ, ಮುಂದೆ ಬರೋರಿಗೆ ಅಲ್ಲಿ ಜಮೀನು ಹಾಲಿ ಇರುತ್ತೆ. ನಾವೇನು ಸುಖಕ್ಕೋಸ್ಕರವಾಗಿ ಬಂದಿಲ್ಲ, ದುಡಿಯೋದಕ್ಕೋಸ್ಕರವಾಗಿ ಬಂದಿದ್ವಿ. ಶ್ರಮ ಮಟ್ಟ ಮಾಡಿ ಮುಂದೆ ಬರೋರು ಅದನ್ನು ಉಳಿಸ್ಕೊಂತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾವು ಸತ್ಯ ಮತ್ತು ಧರ್ಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂಥೇಳಿ. ನಮಗೇನು ದುರಾಸೆ ಇಲ್ಲ, ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು, ಇನ್ನೂ ಬೇಕು ಮತ್ತೂ ಬೇಕು ಅಂತ ಅದೂ ಇಲ್ಲ. ಜೀವನವನ್ನು ನಡೆಸ್ಕೊಂಡು ಮುಂದೆ ಬರೋ ಸುಖವಾಗಿದ್ದರೆ ಸಾಕು ಅಂತ ನಮ್ಮ ಭಾವನೆ. ಭಾಳ ಸಂತೋಷ ಹನುಮಂತ ರೆಡ್ಡಿ ಅವರೇ, ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎಂ ಹನುಮಂತರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೆ ಯುವರಾಜ್ ಮತ್ತು ಎಸ್ ನಂದಿತಾ ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ. ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಗಿಲಿಕಿಗೆ ನಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಸೊಂಡಿಲಿಗೆ ಕಾದೈತೆ ಗುರ್ರು ಬರ್ರೆಂಬ ಬೆಕ್ಕಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಗುರ್ರು ಬರ್ರೆಂಬ ಬೆಕ್ಕಿಗೆ ಕಾದೈತೆ ಅಳಗ ಬೆಳಗೆಂಬ ನಾಯಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಅಳಗ ಬೆಳಗೆಂಬ ನಾಯಿಗೆ ಕಾದೈತೆ ಸೆಳಗಾಯಿ ಬಳಗಾಯಿ ದೊಣ್ಣೆಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಚಿನ್ನಮ್ಮ ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ದೇವನೆಂಬ ಬೆಂಕಿಗೆ ಕಾದೈತೆ ವರುಣ ದೇವನೆಂಬ ಮಳೆಯಲ್ಲ ವೇಸೈ ಚಿನ್ನಮ್ಮ ಲಾಲಿ ಚಿನ್ನಮ್ಮ.